ರೀ, ಒಂದೊಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀವು ಮಾನಸಿಕ ಆರೋಗ್ಯ ಸಂಸ್ಥೆ, ದುಶ್ಚಟ ನಿವಾರಣಾ ಕೇಂದ್ರ ಅಥವಾ ಪುನರ್ವಸತಿ ಕೇಂದ್ರ ನಡೆಸುತ್ತಿದ್ದೀರಾ? ಹಾಗಿದ್ದರೆ ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ 2017 ಅಡಿಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳನ್ನು ನೋಂದಾಯಿಸುವುದು ಕಡ್ಡಾಯವಾಗಿದೆ. ಇಲ್ಲವಾದಲ್ಲಿ ಸಂಸ್ಥೆಗಳಿಗೆ 500,000 ರೂಪಾಯಿ, ಮಾನಸಿಕ ಆರೋಗ್ಯ ವೃತ್ತಿಪರರಿಗೆ 25,000 ವರೆಗೆ ದಂಡ ವಿಧಿಸಲಾಗುವುದು. emanas.karnataka.gov.in ಗೆ ಲಾಗಿನ್ ಮಾಡಿ ಕೂಡಲೇ ಆನ್ಲೈನ್ನಲ್ಲಿ ನೋಂದಾಯಿಸಿ. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷನ್ ಸುನಿಶ್ಚಿತ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಷನ್ ಖುಷಹಾಲ್ ಜೀವನ. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜನಪದ ನಾಟಕ, ದೊಡ್ಡಾಟ, ಭೀಮವಿಲಾಸ, ವಿರಾಟ ಪರ್ವ ಸನ್ನಿವೇಶ ಭಾಗ 1. ಷಣ್ಮುಖಪ್ಪ ಸಿಂದಗಿ ತಾಲೂಕಿನ ದೇವಣಗಾಂವ್ ಗ್ರಾಮದ ಷಣ್ಮುಖಪ್ಪ, ಸಿದ್ದರಾಮಪ್ಪ, ಸೋಮನಾಯಕ್ ಮತ್ತು ತಂಡದವರಿಂದ. ತಾವು ಬಂದಂತ ಉದಾರ ಸ್ವಾಮಿ ಹೋ ಬಂದು ವಿಚಾರಿಸುವೆ. ಎಲೈ ಬಂದೂರ ತರ ನಂದಮಯ ಮಂದ ಕಿನಿಯ ಧರ ದಯಾ ಸಿಂಧು ಬಾಲೆಂದು ಧರ ಭಕ್ತರ್ ಒಂದದೋಳು ಕೇಳುವ ಸುಂದರ ಪುರುಷ ನೀನು ದಾವನ ಲಯಿಸುತ್ತ ಸದ್ವರತ. ಬಂದು ಹೋದವರಿಗೆ ವಿಚಾರಗೈವ ಸುಂದರ ಸಾರಥಿ ಸಾರಥಿ ನನ್ನ ಕನ್ನವರು ತಾವುದಾರು ತಮ್ಮ ನಾಮಾಂಕಿತ ಹೇಳಬೇಕು ರಾಜ್ಯ ರವಿಕೋಟಿ ತೇಜ. ಎಲೈ ಸಾರಥಿ ಹೇಳ್ರಿ ಬುದ್ಧಿ. ನಾನುದಾರಂದರೆ ಮುಕ್ಕಣ್ಣ ಮಹಾದೇವನನ್ನು ಅಕ್ಕರದಿ ಭಜಿಸುತ್ತ ದಿಕ್ಕು ದಿಕ್ಕಿನ ಮೂಲೆಯಲ್ಲಿ ಹೊಕ್ಕು ಸ್ವಕ್ಕಿದ ರಾಜರನ್ನು ಯುದ್ಧ ಮುಖದಿಂದ ಚಕ್ಕನೆ ಮುರದಿಕ್ಕಿ ಸೋಲಿಸಿ ದಿಕ್ಕು ಗೆಡೇಸಿ ಕಕ್ಕಸದ ಕದನಕ್ಕೆ ಕಲುಬಲಿ ಶಾಲಿಯಾದ ಸಗ್ಗದವರಿಂದ ಬಣ್ಣಿಸಿಕೊಂಡು ಹೊಕ್ಕ ಸಮರಕ್ಕೆ ಮಿಕ್ಕಿ ಮೀರಿದವನಾಗಿ ತಕ್ಕ ಸಾವಧಾನ ಭೇದ ದಂಡ ಚತುರೋಪಾಯಿಗಳನ್ನು ಬಲ್ಲಂಥ ಮತ್ಸ್ಯ ನಗರಕ್ಕೆ ಅಧಿಪತಿಯಾದ ವಿರಾಟ ಮಹಾರಾಜನನ್ನು ತಿಳಿಯಲ ಸಾರಥಿ. ವಿರಾಟ ಮಹಾರಾಜನಾದರೆ ಬಹಳ ಸಹಜವಾಯಿತು, ಮುಂದೆ ನನಗೇನಪ್ಪಣ್ರಿ ಬುದ್ಧಿ. ಎಲೈ ಸಾರಥಿ ಹೇಳ್ರಿ ಬುದ್ಧಿ. ಸಭೆಯಲ್ಲಿ ಬಂದ ಆನಂದವೇನೆಂದರೆ ಎನ್ನ ಮನಾನಂದಗೊಳಿಸುವ ಅರವಿಂದ ಗಾಂಧಿ ತ್ರಷ್ಟಾಂಬುನಿಧಿ ಚಂದ್ರ ಸುದೃಷ್ಟಿಯನ್ನು ಕರೆಸುವಂತವನಾಗಲೇ ಸಾರಥಿ. ತಮ್ಮ ಬಲಭಾಗಲದಲ್ಲಿ ಎಡಭಾಗಲದಲ್ಲಿ ಇರುವರು ನೋಡಿರಿ, ಬಹು ಪ್ರೀತಿಯಿಂದ ಮಾತನಾಡಿರಿ. ರಾಜಾದಿ ರಾಜ ರಾಜ ಪೂಜಿತ ಚರಣಾದ ವಿಂದಕ್ಕೆ ಚೆನ್ನಿರ ಈ ಸುಂದರವು ವಂದಿಸುತ್ತಾರೆ ಚಿತ್ತೈತೇನೆ. ಹೇ ಮಂಗಲತರ ಅಂಗನಾಮಣಿ ಮತ್ಸ್ಯಗಂಗಳೇ ಆಶೀರ್ವಾದವಾಗಲಿ ಹೇಳು ಹೇಳು. ಹೇ ಸುಂದರ ಅರವಿಂದ ಗಂಧಿಯರ ಸಂದೋಭದಿಂದ ಈ ಸುಂದರಳೇನು ತಮ್ಮಲ್ಲಿಗೆ ಬರಬೇಕೆಂದು ಆಜ್ಞಾಪಿಸಿದ ಕಾರ್ಯಾರ್ಥವೇನು ಭೂಪ ರಾಜಗುರು? ಹೇ ಪ್ರಿಯೇ ಎನ್ನ ಅಭಿಪ್ರಾಯವೇನೆಂದರೆ ಅಪ್ರಮಾಣ ಜಗದೋಳು ಅನೇಕ ಪ್ರಾಣಿಗಳು ಮಮ ಪ್ರಾಣಿ ಎಂದು ತಿಳಿದು ಸುಪ್ರಮಾಣಿಕತನದಿಂದ ನಡೆದು ಆಪ್ತಾಪ್ತರೋಳು ಪುಣ್ಯ ಪ್ರದಾಯವನ್ನು ಪಡೆದು ಸದ್ಧರ್ಮವನ್ನು ರಕ್ಷಿಸಿ ಕಡೆಯಲ್ಲಿ ಮೋಕ್ಷ ಹೊಂದಬೇಕು. ಕಾರಣ ಈ ಕಾರ್ಯಕ್ಕೆ ನಿನ್ನ ಸಹಾಯ ಹೊಂದಿಲ್ಲದಿದ್ದರೆ ಅತಿ ದುರ್ಲಭವಾಗುವುದು. ನಿನ್ನ ಮನ ದೈವತವೇ ನಿರ್ವಧರ ಮಣಿ ಸದ್ಗುಣದ ಭರಣಿ. ಹೇ ಮಮ ಪ್ರಾಣನಾಥ, ಸುಪ್ರಾಣ ನೀನಾದ ಮೇಲೆ ಅಪ್ರಮಾಣಿತ ತನ್ನ ಮತಿಯಲ್ಲಿ ಮಹಾಪ್ರಾಣ ವಚನಗಳನ್ನು ಗೋತರ ಕೆತ್ತರು ಯೋಚನೆ ತಕ್ಕಿ ಸುಚರಿತ್ರ ತಮ್ಮ ಸಮಯೋಚಿತ ಆಜ್ಞೆಯನಿಗೆ ಅಧಿದೈವತವಾಗಿರುವ ಪ್ರಿಯ ಪ್ರಿಯ ಅಸಮಾಖಿಯ ಪರಶಿವನು ಸಮತರ ಸಂಪತ್ತು ಇತ್ತ ಕಾಲದೋಳು ವಸದಿಯೋಳು ಅತಿಶಯವಾಗಿ ಹಸಿನವ ಕಾಣದೆ ಹಸಿದು ಬಂದವರಿಗೆ ತಮ್ಮ ಅಧೀನ ಪ್ರಕಾರ ಭೋಜನ ಮಾಡಿಸಬೇಕೆಂಬ ಆಶೆ ಸಂಪೂರ್ಣ ಮನದಲ್ಲಿರುವುದು. ಮಮ್ಮ ರತ್ತ ಪದ್ಮ ಶುಭಕರ ಮುಗುವೆ ನಿನ್ನಕರ. ಎಲೈ ಮಡದಿಯರ ತೊಡಿಯನಿಪ್ಪ ಕುಡಿತ ಗಂಗಳೇ ಪ್ರಾಣಬಲ್ಲವ. ಒಡವಿಯಲ್ಲಿ ನಿನ್ನಂಥ ಬಡನುಡಿಗಳನ್ನು ಆಡುವ ಜಡಮತಿಗಳು ಗಡನಕ್ಕೆ ಬರ್ಬದುಂಟೆ. ತಥಾಸ್ತ ರಮಣಿ, ನೀನೊಂದ ಮೃದ ವಾಕ್ಯವೇ ಕೇಳಿ ಎನ್ನ ಮನ್ಮಯದೋಳು ಬಹು ಆನಂದವಾಯಿತು ಬಹು ಆನಂದವಾಯಿತು. ಒಳ್ಳೆಯದು ಇರಲಿ. ಎಡರಡಿಸಿ ಬಂದ ಜನರ ನಿಬಿಡಕ್ಕೆ ಸಡಗರದಿ ಅಡಿಗೆಯ ಮಾಡಿ ಕಡು ತವಕದಿ ನೀಡಿ ಪುಣ್ಯ ಪಡೆಯುವುದು ಲೇಸೆಂದು ಹೇಳಿದಿ, ಒಳ್ಳೆ ಮಾತಾಡಿದಿ. ಇರಲಿ, ಅಲ್ಪತರ ಅನ್ನವನ್ನು ಕೊಟ್ಟರೆ ಅಕಲ್ಪತರ ಸುಖದ ಪ್ರಾಪ್ತಿ ತಂತು ಒದಗುವುದು ಸತಿ ಮನೋರಥಿ. ಹೇ ವಸದಿಪಾಲ, ಅನ್ನ ಒಂದಿತ್ತರೆ ಪುಣ್ಯ ಒಂದು ಆಡಲಿಲ್ಲ. ದೇಶವ ಬಿಟ್ಟು ಪರದೇಶಗಳಾಗಿ ಬಂದವರಿಗೆ ಮಂದಿರ ವಾಸವಿತ್ತು ರಕ್ಷಬೇಕು. ಮಾಯಾಮಯ ಅಸ್ಥಿರ ಲೋಕದಲ್ಲಿ ಸುಸ್ಥಿರದಾವದೆಂದರೆ ಈಶಾಂಗ ಧ್ಯಾನವೇ ಸ್ವಸ್ಥ. ಹೇಗಾದರೆ ಬಂದವರು ಚಿತ್ತ ಸ್ವಚಿತ ಮಾಡುದು ಭೂಪ ರಾಜಕುಲದೀಪ. ಒಳ್ಳೆಯದು ಪ್ರಿಯೇ, ಕೊಡುವಂತೆ ಕೇಳು. ಶೇಷಾಧಾರಂ ಲೋಕಾಧ್ಯಕ್ಷಂ ಸ್ವಾಮಿ ಸರ್ವ ಚಿತ್ತ ಜನ ಸಾರ್ವಭೌಮ ವಿರಾಟ ಮಹಾರಾಜನೇ ಸರ್ವದ ಆಶೀರ್ವಾದವಾಗಲೇಳು. ಸ್ವಾಮಿ, ಈ ಉದ್ಯುತಾಶ್ರಮದ ಮೇಲೆ ವಿಶ್ರಮಿಸಬೇಕು. ಒಳ್ಳೆಯದು ಮಹಾರಾಜ. ಬುದ್ಧಿ, ಸದ್ಧರ್ಮದ ಆಲೋಚನೆ ತಿಳಿಯದಕ್ಕೆ ಎನ್ನ ಶುದ್ಧ ಜ್ಞಾನವೇ ಸಾಲದು. ಈಶ ರೂಪಿಳೆ, ತಾವು ದೇಶ ಸಂಚಾರಿಗಳೆಂದು ತೋರುತ್ತದೆ. ಮತ್ತು ಚಿತಿಯಲ್ಲಿ ವಸುದೀಶರ ಪರಿಣಾಮ ಗೊತ್ತಿದ್ದರೆ ವಿಸ್ತಾರವಾಗಿ ಹೇಳಬೇಕು ಸ್ವಾಮಿ, ದೈಗುಣ ಪ್ರೇಮಿ. ಎಲೈ ಮಚ್ಚಭೂಪಾಲ ಸ್ವಾಮಿ, ಮಂಡಲದೋಳು ತಿರುಗಿ ನವಕಾಂಡ ಭೂಮಿಯೋಳು ನೋಡಿದರು ಆ ಪಾಂಡವರ ಸರಿಯಾದ ಧರ್ಮಿಷ್ಠರನ್ನು ಈ ಸೃಷ್ಟಿಯೋಳು ಕಾಣಲಿಲ್ಲ. ಆ ಶ್ರೇಷ್ಠ ಧರ್ಮಜನಲ್ಲಿ ಯಥೇಚ್ಛವಾಗಿ ಪಂಚಾಂಗ ಹೇಳುವುದರಲ್ಲಿ ಶಕ್ತನಾಗಿ ಕಂಕಾಚಾರ್ಯನಾಗಿದ್ದೇನು ಎನ್ನ ನಾಮಾಂಕಿತವು ತಿಳಿದಂತಾಯಿತು. ಒಳ್ಳೆಯದು ಸ್ವಾಮಿ, ತಿಳಿದು ಬಂತು. ಅಷ್ಟರಲ್ಲಿ ಆ ದುಷ್ಟ ಕವರವರು ಆದಷ್ಟು ಕೊಟ್ಟಿ ಯೋಜನೆಯನ್ನು ಮಾಡಿ ಲೆಕ್ಕದ ಆಟವನ್ನು ಆಡಿ ಪಾಂಡವರನ್ನು ಸೋಲಿಸಿಬಿಟ್ಟರು. ಆ ಪಂಚ ಪಾಂಡವರು ಆವದು ಹಂಚಿಕೆ ದೋರದೆ ದೇಶ ಕೋಶ ಯಾವತ್ತು ಇಂದ್ರಪ್ರಸ್ಥ ಪರ್ವವನ್ನು ಕೊಟ್ಟು ನಾರಮಡಿಯನ್ನುಟ್ಟು ಜಟಾಧಾರಿಗಳಾಗಿ 12 ವರ್ಷ ವನವಾಸಕ್ಕೆ ಹೋದರು. 12 ವರ್ಷ ವನವಾಸ ಗೊತ್ತು ಮಾಡಿದ್ರು ಮಹಾರಾಜ್. ಕ್ಷಿತಿಯಲ್ಲಿ ಗತಿ ಇಲ್ಲದೆ ತಮ್ಮಲ್ಲಿಗೆ ಬರೋಣವಾಯಿತು. ಬೇಕಾಗಿದ್ದರೆ ಆಶ್ರಯ ಕೊಡು, ಇಲ್ಲದಿದ್ದರೆ ಮುಂದಕ್ಕೆ ಅಪ್ಪಣೆ ಕೊಡು ಮಹಾರಾಜ್. ಈ ಬಡರಾಜನಲ್ಲಿ ಭಕ್ತಿಯನ್ನು ಕಾಯ್ದುಕೊಂಡು ಮೂರು ತಾಲಿಗಳನ್ನು ಹೇಳುತ್ತಿರಬೇಕು ಸ್ವಾಮಿ, ದೈವಗುಣ ಪ್ರೇಮಿ ಆಗಬಹುದು ಮಹಾರಾಜ್. ಶಹಪ್ಪಾಶಿ ಕೊಬ್ಬಿದ ವಿಧಿಯ ಮಹಬ್ಬರ ಪಾದ ಇಬ್ಬಾಗವಾಗುವ ಭೂಮಿಯನ್ನು ಕಂಡು ಬ್ರಹ್ಮಾದಿಗಳು ನಿಬ್ಬೆರಗಾಗುವರು. ವೈರಿಗಳ ತಂಡ ದಂಡಿನೋಳು ಗದಾದಂಡ ಮಂಡಿಯ ನಮಸ್ಕಾರದೇಟಲ್ಲದೆ ಈ ಅನ್ನು ದೊಡ್ಡ ಕರಗಳು ಶರಣದ್ದು ಒಬ್ಬರಿಗಾದರೂ ಜೋಡಿಸಲಿಲ್ಲ. ಒಳ್ಳೆಯದು ಇರಲಿ, ಮಾಡತಕ್ಕದ್ದೇನಿದೆ ರಾಜಾದಿರಾಜ ಮಹಾರಾಜ ನಮಿಸುತ್ತೇನೆ. ಹಾ, ಭಯಪಡಬೇಡ, ಅಂಜದೆ ವಿಚಾರವನ್ನು ಮಾಡು. ಹೆಸರೇನು ಮಹಾರಾಜ್? ಪಾಂಡವರು ತಾಂಡವ ರೂಪ ಧರಿಸಿ ವನವಾಸಕ್ಕೆ ಹೋದರು. ಆ ಭಯಂಕರ ಭೀಮನಲ್ಲಿ ಅಡಿಗೆಯನ್ನು ಮಾಡಿಕೊಂಡಿದ್ದೆ. ನನ್ನ ಹೆಸರು ಬಲ್ಲವನೆಂದು ತಿಳಿದು ಬಂದಿತ್ತೆ. ಒಳ್ಳೆಯದು ತಿಳಿದು ಬಂತು. ಮತ್ತು ರಣದಡಿಯಲ್ಲಿ ಬಡಿದಾಡಲಿಕ್ಕಾದರೂ ಸಮರ್ಥನಿದ್ದೇನೆ. ಸಹಸ್ರಾವಧಿ ಜನರಿಗೆ ನಾನೊಬ್ಬನೇ ಅನ್ನ ಪಾಚಕವನ್ನು ಚೆನ್ನಾಗಿ ಮಾಡಿ ನೀಡಬಲ್ಲೆ. ನನಗೆ ಒಂದು ದುಡ್ಡಾದರೂ ಸಂಬಳ ಕೊಡಬೇಡ. ನನಗೆ ತಕ್ಕಷ್ಟು ಹೊಟ್ಟೆಗೆ ಅನ್ನ ಕೊಟ್ಟರೆ ನಿನ್ನಲ್ಲಿರುವೆನು ರಾಜ. ಕಲ್ಪಸ್ವರ ಭೋಜ ಎಲೈ ಸಾರಥಿ ಹೇಳ್ರಿ ಬದ್ದೆ. ಎಂತ ಭಯಂಕರ ನೀವನು? ಭಯಂಕರ ಅಡಿಗಾರ್ರಿ. ಅಡಿಗೆ ಮಾಡುವನ ಒಡಲ ಗುಣ ಕಂಡರೆ ನನಗೆ ನಡುಗೋ ಪ್ರಾಪ್ತವಾಯ್ತಲ್ಲ. ನನಗೂ ನಡಗದಂಗೆ ಆಯ್ತ್ರಿ. ಆ ಭಯಂಕರ ಭೀಮನು ಎಂತಹ ಬಲಾಢ್ಯನಿರುವನು? ಭಯಂಕರ ದಾಂಡಿಗಾರ್ರಿ. ಒಳ್ಳೇದಂತ ದಾಂಡಿಗನು ಇದ್ದರೂ ಇರಬೇಕು. ಇರಬೇಕ್ರಿ. ಒಳ್ಳೇದು ಅಡಿಗೆಯನ್ನು ಮಾಡಿಕೊಂಡು ಇರು ಹೋಗು. ಅಪ್ಪಣೆ. ಏನು ಕಂಕ ಬಿಟ್ರೆ ತಾವು ಇಲ್ಲೇ ಇರುವಿರೇನು? ಹೌದು ಬಲ್ಲವ. ನೃಪಸಾರ್ವಭೌಮರೇ ವಂದಿಸುತ್ತೇನೆ. ಆಶೀರ್ವಾದ ನೀನುದಾರು. ನಿನ್ನ ಹೆಸರೇನು? ಪಾಂಡವರಳು ಕಾಂಡವ ದಹನ ಗಾಂಡಿವಿಧರ. ಪಾರ್ಥನ ಗ್ರಹದಳು ನರ್ತನ ಕಲಿಸುತ್ತಾ ಬೃಹನ್ನಳೆಯಾಗಿರುತ್ತಿದ್ದೆನು. ನನ್ನ ಹೆಸರು ತಿಳಿಯಿತೆ? ಒಳ್ಳೇದು ತಿಳಿದು ಬಂತು. ಅರ್ಜುನ ಆದಿಗಳು ವಾನ ಪ್ರಸ್ಥಾಶ್ರಮಕ್ಕೆ ಹೋದರು. ಅವರಿಲ್ಲದ ಕಾರಣ ನಿನ್ನಲ್ಲಿಗೆ ಬರೋಣವಾಯಿತು ಸುಧಕರ ಮಹಾವ್ರತಕರ. ಒಳ್ಳೇದು, ಉತ್ತರಾದಿಗಳಿಗೆ ನರ್ತನ ಕಲಿಸುತ್ತೇನೆ. ಅಪ್ಪಣೆ. ಹೇ ಭೂಚಕ್ರವರ್ತಿಯೇ, ನಿಮ್ಮ ವಾರ್ತೆಗಳನ್ನು ಕೇಳಿ ಬಂದಿರುವೆನು. ನಮಸ್ಕಾರಗಳು. ಆಶೀರ್ವಾದ ನೀನುದಾರು. ನಿನ್ನ ಹೆಸರೇನು? ಕುಂತಿಯ ಪುತ್ರ ಗ್ರಹದೋಳು ಅನಂತ ಗೋವುಗಳು ಕೈದುಕೊಂಡಿದ್ದ, ಪರಂತು ಮಹಾತ್ಮರು ವನಂತರಕ್ಕೆ ಬಂದರು. ತಮ್ಮಲ್ಲಿ ಸ್ಥಾನ ಕೊಟ್ಟು ರಕ್ಷಿಸಬೇಕು ರಾಜ ರವಿಕೋಟಿ ತೇಜ. ಒಳ್ಳೇದು, ಅಶ್ವಗಳನ್ನು ಕೈದುಕೊಂಡು ಇರು. ಅಪ್ಪಣೆ. ಶೇಣಿಯೋಳು ಶಿಂಗಾಣದ ಮಚ್ಚ ಭೂಪಾಲನೆ ಹೊಂದಿಸುತ್ತೇನೆ. ಆಶೀರ್ವಾದ ನೀನುದಾರು. ನಿನ್ನ ಹೆಸರೇನು? ಕೊಂಡು ಸುತ್ತರಲ್ಲಿ ಉದ್ದಾಂಡ ಕುದುರೆಗಳನ್ನು ಶಿಕ್ಷಿಸಿ ರಕ್ಷಣೆ ಮಾಡುವುದಲ್ಲ ಅಧ್ಯಕ್ಷನಾಗಿರಲಿಲ್ಲ. ಅವರಿಲ್ಲದ ಕಾರಣ ನಿಮ್ಮಲ್ಲಿಗೆ ಬರೋಣವಾಯಿತು. ವೇಡ ಅಶ್ವಗಳ ತಿದ್ದಿ ವಾಯುವೇಗಕ್ಕೆ ಸರಿ ಮಾಡುವೇನು ದೊರೆಯೇ ನಿಮಗಾರು ಸರಿಯೇ? ಒಳ್ಳೇದು, ಅಶ್ವಗಳನ್ನು ಕಾಯ್ದುಕೊಂಡು ಇರಬಹುದು. ಅಪ್ಪಣೆ. ಹೇ ಭೂಪಾಲ ಮವಳಿ ಮಣಿಕಿರಣ, ಸಚ್ಚರಣ ವಿರಾಟ ಮಹಾರಾಜನೇ ಸತ್ಯಮಣಿ ವಂದಿಸುತ್ತಾಳೆ, ಚಿತ್ತೈಸಬೇಕು. ಒಳ್ಳೇದು, ಆಶೀರ್ವಾದ ನೀನು ದಾರಮ್ಮ ಜನನಿ. ಹೇ ಮತ್ತಾತ ಸಮಯ ಮತ್ತಮನೆ, ಆ ಸತ್ಯವತಿಯ ದ್ರೌಪದಿಯಲ್ಲಿ ತೊತ್ತ ಕೆಲಸ ಮಾಡುತ್ತಿದ್ದೆನು. ಆ ಸತ್ಯವಂತರು ಆಪತ್ತಿ ಗಂಜಿ ಗೊತ್ತಿಲ್ಲದೆ ಹೋದರು. ಕಾರಣ ನಿನ್ನಲ್ಲಿಗೆ ಬಂದಿರುವೆನು. ಸಂದೇಹವಿಲ್ಲದೆ 1 ವರ್ಷ ಎನಗೆ ತಂದಿ ತಾಯಿಗಳಾಗಿ ರಕ್ಷಿಸಬೇಕು ರಾಜ. ಆ ಮೈಮೊದರ ಪೂಜೆ. ಒಳ್ಳೇದು ಮಜ್ಜನನಿ. ಎಲೈ ಸುಧೃಷ್ಣಿ, ಎನ್ನೋಳು ಅತಿ ಸಂಪನ್ನಳಾದ ಮೊನ್ನೆ ಹೇಳಿರುವ ಮಾತು ನೆಪ್ಪಿರುವುದೇ. ಬುದ್ಧಿವಂತಳೇ, ನಿನಗಿನ್ನೇನು ಹೇಳುವುದೇ? ಈ ಸಣ್ಣ ತಾಂಗಿಳನ್ನು ಮನ್ನಿಸುವ ಕಾರ್ಯ ನಿನ್ನದಿರುತ್ತದೆ. ಇವಳನ್ನು ರಾಣಿ ವಾಸಕ್ಕೆ ಕರೆದುಕೊಂಡು ಹೋಗು, ಇಲ್ಲಿಂದ ಸಾಗು. ಅಪ್ಪಣೆ. ಎಲೈ ಸಾರಥಿ, ರಾಜ್ಯ ಕಾರ್ಭಾರಕ್ಕೆ ಹೋಗೋಣ. ನೋಡಿ, ಬುದ್ಧಿ ಗಂಜಬಟ್ಟರೆ ತಾವು ಬರಬಹುದು. ಕಮಲೇ ಇತ್ತವ ನೋಡಿದೆಯ ದ್ರೌಪದಿ ತೊತ್ತೊಂದು ಹೇಳುವಳು. ಚಿತ್ತಜ ರಾಣಿ ಸಮಕಳ ಕಮಲ ಕಾಮಿತ ರೂಪ ಇವಳು ನಮ್ಮ ಚಿತ್ರಗಳು ಪ್ರಾರ್ಥಿಸುತ್ತದೆ. ಆ ಪಾಂಚಾಲಯ ರೂಪವು ಈಕೆಯಿಂದಲೇ ಎಂತಾದಿರಬಹುದು ತಿಳಿದು ಬರುತ್ತದೆ. ಅಮ್ಮ ಮಗಳೇ ಹೇಳುತ್ತೇನೆ ಕೇಳಿದ್ದಾರೆ. ರಾಜನೇ ಹೇಳುತ್ತೀನಿ ಕೇಳುವಂತವರಾಗಿರಿ. ಅದು ಏನಿರೋದು ಹೇಳುವಂತಳ ಏನು ತಮ್ಮ ಮಂದಿರದೊಳು ಇರಲಕ್ಕೆ ಬಂದಿರುವೆನು. ಕಡಿಯಲ್ಲಿ ನನ್ನ ಪತಿಗಳೇ ಬಂದು ವೃಂದಾರ ಲೋಕಕ್ಕೆ ಕರೆದೇವರು. ಅಲ್ಲಿವರೆಗೆ ಅನ್ನ ವಸ್ತ್ರವನ್ನು ಕೊಟ್ಟು ರಕ್ಷಿಸಬೇಕು. ಪುರಂಧರಿ ವರ್ಗದೋಳು ಸೇವೆ ಮಾಡಿಕೊಂಡಿರುವ ಶೇಳಂದರಿ ಎಂಬುದೇ ನನ್ನ ನಾಮ. ಹೇ ಅಕಲಿಂಗಿತ ಮತಿದೆಯೇ, ಲೋಕನಾಥನ ದಯದಿಂದ ಬೇಕಾದಷ್ಟು ಸಂಪತ್ತು ಇದೆ, ನೀವೇನು ಎಣಿಕೆಕೊಳ್ಳಬೇಡ. ಸಾಕಷ್ಟು ಅನ್ನ ವಸ್ತ್ರ ಆಭರಣಗಳನ್ನು ಕೊಟ್ಟು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಎಂದು ಭಾವಿಸುವನು. ಆದಷ್ಟು ಕಾರ್ಯಗಳನ್ನು ಮಾಡಿ ಸಂತುಷ್ಟರಾಗು. ಈ ಸಂಸ್ಥಾನದೊಳು ನೀನೊಬ್ಬಳು ಬಾರಳಲ್ಲ ಕಮಲಮುಖಿ, ಬಾಳು ಸುಖಿ. ಒಳ್ಳೆಯದು ತಾಯಿ ಪುಣ್ಯದೇವಿ. ಜನತಾ ತಾವದಾರು ತಮ್ಮ ನಾಮ ಅಂಕಿತ ಹೇಳಬೇಕು ರಾಜ್ಯ ರವಿ ಕೋಟಿ ತೇಜ ಎಲೈ ಸಾರಥಿ ಹೇಳ್ರಿ ಬದ್ದೆ ಸುಟ್ಟೆಂಬ ಕಿಡಿಕಿಡಿಯ ಕಾಡಗಿಚ್ಚ ಭುಕ್ಕನೆ ಕಿಡಿಕಿಡಿಯ ಹೊಡೆತಕ್ಕೆ ಕಡಲುಗಳ ಗಡಬಡಿಸಿ ಉಡು ರಾಜ್ಯ ನಿದ್ದಡಿಗೆ ಕಡೆ ಕಡೆಗೆ ಒಡೆಬಡೆದು ಓಡುವಾಗ ಬಿರಿದು ತೊಡಿಯೋಳು ಮಡದಿರ ಸಡಗರದಲ್ಲಿರುವ ಮೃಡರಾಯರ ಬಿಡದೆ ಎದುಗುಡತಾಳವನು ಸಾರಥಿ ಬುದ್ಧಿ ಇಕ್ಕೋ ಈ ಚಂದ್ರಾಕೃತಿ ಖಡ್ಗದ ಹೊಡೆತಕ್ಕೆ ಬ್ರಹ್ಮಾಂಡ ತಂಡಂ ಬಿರಿದುವು ತಿರುಗಿ ಅಷ್ಟಕುಲ ಪರ್ವತಗಳ ದಿಗ್ಭ್ರಮಿಸಿ ಬ್ರಹ್ಮನ ಭ್ರಮೆಯಿಂದ ರಾಜ ದಪ್ತರ ಬಿಟ್ಟು ಓಡುವನು ಸಾರಥಿ ಬುದ್ಧಿ ಮಿಕ್ಕಿ ಮಿರಿರು ರಕ್ಕಸುರಿಯನ್ನು ತಿಕ್ಕಿಯೋಳು ಸಿಕ್ಕರೆ ಅವರ ರೆಕ್ಕೆಗಳನ್ನು ಗಗ್ಗರ ಮುರಿದ ಕಲಿಕ್ಕಿ ದಿಕ್ಕು ದಿಕ್ಕಿಗೆ ಓಡಿಸಿ ಚಪ್ಪನ ರಾಜರು ತಪ್ಪದೆ ಕಪ್ಪು ಕಾಣಿಕೆಯನ್ನು ತಂದು ದೈತ್ಯ ಕುಲಕ್ಕೆ ತರ್ಪಣೆ ಪಡಿಸುವ ಪುಂಡವೈರಿಗಳ ಗಂಡ ಮಹಾಪ್ರಚಂಡ ದಿಟ್ಟು ಜಗಜಟ್ಟಿ ದಿಟ್ಟು ಜಗಜಟ್ಟಿ ಬಲಹುಳ ಬಲ ಅಡ್ಡ ಕಲಕೀತಗಳನ್ನು ಹೊಡೆಯಿಡಿಸಲು ಆ ಸಾರಥಿ ಕೀಚಕನೆಂಬ ನಾಮ ನನಗಾದರೂ ತಿಳಿದು ಬಂದಿತ್ತು ಈ ಕುಳಿತಂತ ಸಬಕಾದರವು ಆನಂದವಾಗಿ ತೋರಿತು ತಮ್ಮ ಅಂದವಾದ ಮೇಲ ಮಂದಿರವನ್ನು ಬಿಟ್ಟು ಈ ಸುಂದರ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಸಾರಥಿ ಬುದ್ಧಿ ನಿನ್ನಂತ ಅದ್ಭುತಂತ ಕಿರಣವನ್ನುಳ್ಳ ಬುದ್ಧಿವತಿ ಅಥಾರ್ಥ ಸಾರ್ಥಕದ ಚಮತ್ಕಾರದ ವಚನದ ರಚನೆ ಮಾಡುವರನ್ನು ನಾನೆಲ್ಲಿಯೂ ಕಾಣಲಿಲ್ಲ ಬೇಡಿದ್ದು ಕೊಡುವೆ ಸದ್ಯಕ್ಕೆ ವ್ಯಾಳೆ ಗೆಳೆಯುವುದಕ್ಕೆ ಸದಾ ಎನ್ನೋದಿರಿವಿಯ ಇರ್ತೀನಲ್ರಿ ಶಹಬ್ಬಾಸಿ ಹಿಡಿ ಹಿಡಿ ನಿನ್ನ ಕಂಠಕ್ಕೆ ರತ್ನ ಪ್ರವಾಹಿತ ಸೂರ್ಯಛಾಯದ ಮೋಕ್ತಿಕದ ಹಾರವನ್ನು ಕೊಡುವೆನು ಹಿಡಿ ಹಿಡಿ ಸಾರಥಿ ಬುದ್ಧಿ ರಕ್ಕಸರ ವಂಶಕ್ಕೆ ದಾಳಿ ನಿಕ್ಕುವ ಠಕ್ಕ ದೇವತೆಗಳನ್ನು ಹೊಡೆಬಡದು ಕಡಲ ಕರ್ಪಕ್ಕೆ ನೂಕಿದನು ಮೆಕ್ಕಿ ಮೀರಿರುವ ಮತ್ತೆ ನೆನಪಾಡೇರು ಸದಾ ಎನ್ನ ಮೇಲೆ ಕಕ್ಕುಲುತಿ ಪ್ರೀತಿ ಮಾಡುವ ಅಕ್ಕಂದಿರಾದ ಸುಧಿಷ್ಣಾ ದೇವಿಯವರ ದರ್ಶನಕ್ಕೆ ವರ್ಣವಾಯಿತು ತಕ್ಷಣ ಕಾಣಿಸು ಎನ್ನು ಚೆನ್ನಾಗಿ ಪ್ರಯೋಗಿಸು ತಮ್ಮ ಬಲಭಾಗಲದಿರಿ ಇರುವರು ನೋಡಿರಿ ಬಹು ಪ್ರೀತಿಯಿಂದ ಮಾತನಾಡಿರಿ ನಿತ್ಯಾನು ನಿತ್ಯ ಲೋಕದೋಳು ಸುಖ ಸತ್ಯದೋಳು ಇರುವ ಮಹತ್ತರ ತಮ್ಮ ಮಹತ್ತರ ಪಾದಕ್ಕೆ ನಮಿಸುತ್ತೇನೆ ಚಿತ್ತೈಸಬೇಕು ಬ್ರಹ್ಮಾದಿಗಳ ಹಮ್ಮವನ್ನು ಮುರಿದಿಟ್ಟು ಪರಬ್ರಹ್ಮವೆನಿಸುವ ಜಗಮೋಯಿ ತಮ್ಮ ಆಶೀರ್ವಾಗಲಿ ಏಳು ಏಳು ಹೇ ತಮ್ಮ ಕೀಚಕ ಅಕ್ಕ ಚತುರ್ದಶಿ ಭುವನದೊಳು ಮಹಾ ಪ್ರಚುರಿ ನೀನಿದ್ದು ಎನ್ನ ಆಲೋಚನೆಗೆ ಅಗೋಚರನಾಗಿ ಆವ ಭೂಚಕ್ರದೊಳಿರುವಿ ಚಂದ್ರನು ಬರುವಿಕೆಯ ಚಕೋರಿಯ ಪಕ್ಷ ಬಯಸಿದಂತೆ ನಿನ್ನ ಮುಖಾವ ಲೋಕನವನ್ನು ನೋಡಿ ನನ್ನ ಮನಸ್ಸಿಗೆ ತಿಕ್ಕಿದವಾಯಿತು ತಮ್ಮ ಅಕ್ಕ ಇಲ್ಲಿಯವರಿಗೆ ಎಲ್ಲಿರುವಿ ಸುಖೇಮವೇನು ಭೂಪ ರಾಜಕುಲ ದೀಪ ಹೇ ಅಕ್ಕ ದಿಕ್ಕು ದಿಕ್ಕಿ ನೋಡು ಹೊಕ್ಕು ಚಿರುಶಾಡಿ ಮಿಕ್ಕಿ ಮೀರು ರಕ್ಕಸರ ಸಮೂಹಕ್ಕೆ ಅಕ್ಕರವನ್ನು ಇಡುತ್ತ ಮೂರು ಲೋಕಕ್ಕೆ ಎದುಕೆ ತರಬಹುದಾ ಅಲ್ಲಿಬ್ಬರ ಪಾದಕ್ಕೆ ನಮಿಸಿದರೆ ಎನ್ನ ಉದಾರ್ಯವಾದ ಗಂಭೀರತನ ಶಿವರಕ್ಕೆ ಮೆಚ್ಚಿ ಅವರಂದದ್ದು ಆಶೀರ್ವಾದವೇನೆಂದರೆ ಕೀಚಕ ನಿನ್ನ ಬಲಾಢ್ಯತನಕ್ಕೆ ನಾಡಿನೋಳು ನೋಡಿದರು ಯಾರೂ ಈಡಿಲ್ಲ ಪರಂತು ಪಾಂಡವರೋಳು ದಾಂಡಿಗ ಭೀಮನ ಕೈಯಲ್ಲಿ ನಿನ್ನ ಮರಣಿರುವುದೆಂದು ಹೇಳಿರುವರು ಅಕ್ಕ ತಮ್ಮ ಇದು ಒಂದು ತಪ್ಪಿಸಿಕೊಂಡು ಉಳಿದರೆ ಕಲ್ಪಾಂತರವರಿಗೆ ಬಾಳುವೆನೆಂದು ತ್ರಿಕಾಲ ಜ್ಞಾನಿಗಳು ಹೇಳಿರುವರು ಕಾರಣ ಪಾತಾಳ ಲೋಕದಲ್ಲಿ ನಡೆಯಿಕೊಂಡಿರೋ ಮಾತೇ ಸುಖಪ್ರದ ಐತೆ ಹೇ ತಮ್ಮ ಇದಾವ ಅಘಾತವೆಂದು ನಂಬಿ ಜಜನಾಗಬೇಡ ಆ ಶ್ರೇಷ್ಠ ಪಾಂಡವರು ಕಷ್ಟಕ್ಕೊಳಗಾಗಿ ಅರಗಿನ ಮನೆಯಲ್ಲಿ ಸುಟ್ಟು ಸತ್ತಾರೆಂಬ ಸುದ್ದಿಯು ಸ್ಪಷ್ಟವಾಗಿ ಕೇಳಿದ್ದೇನೆ. ಹಪ್ಪ 12 ವರ್ಷದಲ್ಲಿ ಆಚೆಲೆ ವರ್ತಮಾನ ಬಹು ಸಮರ್ಥ ಅನರ್ಥ ಸಂಶಯಕ್ಕೊಳಗಾಗಬೇಡ ತಮ್ಮ. ಅಕ್ಕ, ನಿನ್ನ ಮರಣ ತಪ್ಪಿತ್ತೆಂದು ನನ್ನ ಮನೆಯಲ್ಲಿರೋ ನಿಶ್ಚಿಂತ ಬಿಡು ನಿನ್ನ ಭ್ರಾಂತ. ಅಲ್ಲ ಸಹಬ್ಬಾಸಿ ಅಕ್ಕಂದ್ರ ಈ ಬಹಾದ್ದೂರಕ್ಕೆ ಈತಕನ ಸಹಜದ ಸಾಮರ್ಥ್ಯ ವಹಿಸುವರು ಯಾರಿಲ್ಲ? ಎನ್ನ ಪ್ರಾಲಬ್ಧ ಕೇಳಿಲ್ಲ. ಮೃತ್ಯು ದೇವತೆ ಬಾಯಿಂದ ಉಳಿದ ಮೇಲೆ ರವಿ ಸಸಿಗಳಿರುವವರಿಗೆ ಮರಣವೇ ಏನಿಲ್ಲ. ಇನ್ನು 3.5 ತಿಂಗಳೊಳು ಕೌರವಾದಿಗಳ ಗರ್ವನ್ನು ಮುರಿದಿಟ್ಟು ಏಕಛತ್ರಾಧಿಪತಿ ವಿರಾಜ ನಡೆಸದಿದ್ದರೆ ಈ ಬಹದ್ದೂರ ಕೀಚಕನ ಹೆಸರು ಸಾರ್ಥಕವೇನು? ನಿನ್ನ ಮೋಹಕ್ಕೆ ಅನುಗ್ರಹವಾಗಿ ಸುಖದಿಂದಿರುವೆನು ಎನ್ನ ಹರುಷಾಂಬುಲಿ ಚಂದ್ರವತ್ ರೂಪ ವಾ ವಾ ದೇಶದೋಳು ಈಸಿ ನಿಮಿಸಬೇಕಾದವೇ ಸರಿ. ಏನ್ ಆಡಿದೊಡೆಯಲಕ್ಕ ನೀನು ಕೋಪ ಮಾಡಿದರು? ಈ ನಾರಿಗಳು ನರಲೋಕದವರಿಗೆ ದೊರೆಯತಕ್ಕವಳಲ್ಲಂದು ಹೇಳಿದಿ ನಿಶ್ಚಯ. ಇವಳು ಆಡುವ ಅಮಲ್ಯತರ ವಚನದ ರಚನೆ ನಿನ್ನ ಗೋಚರಕ್ಕೆ ಬರಲಿಲ್ಲ. ಏಕೆಂದರೆ ಕರಿಮೇಂದ್ರಿ ಪಂಚಗಳು ಸುಟ್ಟು ದರಿಮೇಂದ್ರಿ ಪಂಚ ಕಾರಣ ಪುರುಷರ ಕಾಮೋತ್ಪತ್ತಿ ಸ್ಥಾನವೇ ಇವಳಂಗವಾಗಿರುವುದು. ಈ ಭೃಂಗಕುಂತಳೆಯ ಚತುರಂಗ ಮಂಗಲ ತರ ಸುಖ ಹಿಂಗದೆ ಪಡೆಯುವ ಈ ಚೆನ್ನಿಂಗನೇ ಕಂಗಳಿಸುವುದಿಲ್ಲ. ಹೇ ಕುರಂಗನೇವಿ, ನಿನ್ನ ಹುಬ್ಬೆಂಬ ಚಾಪದೋಳು ಕಣ್ಣೆಂಬ ಕೋರ್ಕಣೆಯನ್ನಿಟ್ಟು ಈ ನಿರ್ಜೀವ ಕೀತಗಿನವಳು ದರ್ಜಿಲ್ಲದೆ ಗರ್ಜಿ ಸೊಡೆಯಬೇಡ. ಸ್ವಲ್ಪ ಅಂತಕ್ಕರಣ ಮಾಡು ಅಕ್ಕ. ಈ ಸೃಷ್ಟಿಯೊಳನ ಶ್ರೇಷ್ಠತನವೇ ತರದು. ಎಷ್ಟು ಅಷ್ಟೇ ಸುರುವಿದ್ದರೂ ಸರಿ, ಹೇಗಾದರೂ ಮಾಡಿ ಈ ನಾಗವೇಣಿಯನ್ನು ಕೂಡಲೇ ಮಹತ್ತರ ರೋಗವನ್ನೇ ನೀಗದು ಅನುಕೂಲ ಮಾಡು. ಸತ್ಯ ಇದೇ ಒಂದು ಪತ್ಯ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜನಪದ ನಾಟಕ ದೊಡ್ಡಾಟ, ಭೀಮವಿಲಾಸ, ವಿರಾಟ ಪರ್ವ ಸನ್ನಿವೇಶ ಭಾಗ 1 ಪ್ರಸಾರವಾಯಿತು. ಷಣ್ಮುಖ ಸಿಂದಗಿ ತಾಲೂಕಿನ ದೇವಣಗಾಂವ್ ಗ್ರಾಮದ ಷಣ್ಮುಖಪ್ಪ, ಸಿದ್ದರಾಮಪ್ಪ, ಸೋಮನಾಯಕ್ ಮತ್ತು ತಂಡದವರಿಂದ ಈ ದೊಡ್ಡಾಟವನ್ನು ಕೇಳಿದಿರಿ. ಎಷ್ಟರ ಮೆರಿತಿ ಇನ್ನೇಸು ದಿನ ಇರುತ್ತಿ, ನೀ ಎಷ್ಟ ರಾಮಿರಿತಿ ಇನ್ನೇಸು ದಿನ ಇರುತ್ತಿ, ನೀ ಎಷ್ಟ ರಾಮಿರಿತಿ ಇನ್ನೇಸು ದಿನ ಇರುತ್ತಿ, ಪ್ರೀತಿ ಎಂಬೋ ಅರತಿ ಪ್ರೀತಿ ಎಂಬೋ ಅರತಿ ಕಾಲಾಡಿಸಿ ಕಲ್ಕ ಮಾಡತಿ, ನೀ ಎಷ್ಟ ರಾಮಿರಿತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ, ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ, ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ, ಬರುವಾಗ ತಂದ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇ.